ಏನು ರೇನು ಮಲ್ಮಿತ್ತೇರೇನು ಏತ ಪಿಂ ಕರನ್ನ ಮಟ ಬೇಲು ರನ್ ಸಮನಲ್ಲ ತಟ್ಟು ಮಟಲ ಬೆನ್ನೆ ನೇಲು ರುನ್ ಪಿರಿ ಸಲಿನ್ ಮಲ್ರೇನು ಬಲನ್ನಟ ಸಿಗುವ ಮತ ಗತಿ ಮಗುಮನ್ ಬೆಲ ಮಗಿ ಸಿದ್ಧಿ ಸತ್ ಮಂತಲ ಮಾದಿ ಬಲ ಸುಸುಮನ್ ಸಲ ಆದರಿ ಕಿಯಾ ನುಕಿಯಾ ಗಿಯಾ ಕಿಯಾ ಪುತೇಲಿಯ ಬೀತಿಬೂನಾ ರೇನು ರೇನು ಮಲ್ ಮಿತೇರೇನು ಏತ ಪಿಂ ಕರನ್ನ ಮತ ಬೇಲು ರನ್ ಸಮನಲ್ಲ ತಟ್ಟು ಮಕ್ಕಳ ಬೆನ್ನೆ ಸಲಿನ್ ಮಲ್ರೇನು ಸಂದವತ್ತದೋ ಮಾದುತುವೆ ಮಲ್ರೇನು ಏತ ಪಿಂ ಕರನ್ನ ಮತ ಬೇಲು